ಗಂಗಾಂತರ 271 ಮೀಟರ್ಗಳು ಅಥವಾ 1107 ಕಿಲೋಹರ್ಟ್ಸ್ನಲ್ಲಿ ತಾವೀಗ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ಕೇಳುತ್ತಲಿದ್ದೀರಿ. ಸಮಯ 6:50.35. ಕೃಷಿರಂಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗೆ ನಿತ್ಯ ಮೇಘ ಸಂದೇಶ, ಆಮೇಲೆ ಬೈರನ್ಹಟ್ಟಿಯ ಇಮಾಮ್ ಸಾಬ್, ಪೀರ್ ಸಾಬ್ ಅಗಸರ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು ಕೇಳೋಣಂತ. ಈಗ ಒಂದು ಜಾಹೀರಾತು, ಆಮೇಲೆ ನಿತ್ಯ ಮೇಘ ಸಂದೇಶ ಮೂಡಿ ಬರ್ತದ. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲಿನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮಾರಿಯದೇ ಒಮ್ಮೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಆತ್ಮೀಯರೇ ಗಮನಿಸಬೇಕು, ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗಿದೆ. ಈ ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇನ್ನು ಮುಂದೆ ಬೈರನ್ಹಟ್ಟಿಯ ಇಮಾಮ್ ಸಾಬ್, ಪೀರ್ ಸಾಬ್ ಅಗಸರ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು ಕೇಳೋಣಂತ. Yeah. ಇಲ್ಲಿ ತನಕ ಬೈರನ್ಹಟ್ಟಿಯ ಇಮಾಮ್ ಸಾಬ್, ಪೀರ್ ಸಾಬ್ ಅಗ್ಸರ್ ಮತ್ತು ಸಂಗಡಿಗರಿಂದ ಕರಡಿ ಮಜಲು ಕೇಳಿದ್ರಿ. ಇದಾಗಿತ್ತು ನಮ್ಮ ಇವತ್ತಿನ ಕೃಷಿರಂಗ. ಇನ್ನ ನಾಳೆಯ ಕಾರ್ಯಕ್ರಮದೊಳಗ ನಿತ್ಯ ಮೇಘ ಸಂದೇಶ, ಆಮೇಲೆ ತಜ್ಞವಾಣಿಯೊಳಗ ಬೇಸಿಗೆ ಕಾಲದಾಗ ಜಾನುವಾರುಗಳ ರಕ್ಷಣೆ ಬಗ್ಗೆ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸುವವರು ಡಾಕ್ಟರ್ ಸದಾನಂದ್ ಪೇರ್ಲಾ. ಕೊನೆಗೆ ಲಕ್ಷ್ಮೀಬಾಯಿ, ಅಮೃತ್ ಕುಮಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನ ಕೇಳಬಹುದು. ಈಗ ಕಾರ್ಯಕ್ರಮ ಮುಗಿಸೋ ಹೊತ್ತಾಯ್ತು. ಎಲ್ರಿಗೂ ಶರಣು ಶರಣಾರ್ಥಿಗಳು. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಕಲಬುರಗಿ, ಸಮಯ 7 ಗಂಟೆಯಾಗುತ್ತಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಮೂಡಿಬರುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಅವರು ಮುಂದೆ ಬಂದಿರೋದ್ರಿಂದ ಕೂಡ ನಾವು ಅವ್ರ ತರ ಆಗ್ಬೇಕು ಅಂತ ಒಂದು ಇನ್ಸ್ಪಿರೇಷನ್ಸ್ ನಮ್ಮಲ್ಲಿ ಕಾಣ್ತಾ ಹೋಗಿದೆ. ಭಾರತದಲ್ಲಿ ಅನರ್ಥವಾಗಿರ್ತಕ್ಕಂತಹ ಜಾತಿ ಪದ್ಧತಿಗಳನ್ನು ನಾವು ಹೋಗ್ಲಾಡಿಸಬೇಕು ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿ ಬಡವರು ಬಡವರಾಗೇ ಉಳಿದಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗೇ ಉಳಿದಿರೋದನ್ನು ನಾವು ಕಾಣಬಹುದು. ನಮ್ಮ ರೈತನಿಗೆ ತಾನು ಬೆಳೆದ ಬೆಳೆಗೆ ತಕ್ಕಂತಹ ಒಂದು ಅವನಿಗೆ ಸಮಪಾಲು ಬೆಲೆ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಅಂತ ಕೂಡ ಹೇಳ್ಬೋದು. ಈಗ ಒಂದು ಮಗು ಭಾರತದಲ್ಲಿ ಜನಿಸ್ತಾ ಇದೆ ಅಂದ್ರೆ ಅದು ಹುಟ್ಟಿದ ತಕ್ಷಣ 22,000 ಸಾಲ ಹೊತ್ಕೊಂಡೇ ಹುಡ್ತಾ ಇದೆ. ಏಕೆಂತಂದ್ರೆ ಬೇರೆ ದೇಶಗಳು ನಮ್ಮ ಭಾರತಕ್ಕೆ ಸಾಲ ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ದೇಶದ ಜನಸಂಖ್ಯೆ ಆಧಾರದ ಮೇಲೆ ಅವರು ನಮಗೆ ಸಾಲ ಕೊಡ್ತಾ ಇದ್ದಾರೆ. ಹಾಗಾಗಿ ಆರ್ಥಿಕದಲ್ಲಿ ನಾವು ಸ್ವಲ್ಪ ಸುಧಾರಣೆ ಆಗಬೇಕು, ಯುವಜನತೆ ಆರ್ಥಿಕತೆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಕೂಡ ಹೇಳ್ಬೋದು. ಶೈಕ್ಷಣಿಕವಾಗಿ ಒಂದು ಸ್ವಲ್ಪ ಬದಲಾವಣೆಗಳು ಸುಧಾರಣೆಗಳನ್ನು ಕೂಡ ನಾವು ಕಾಣಬಹುದಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಗಾಂಧೀಜಿಯವರು ಹೇಳಿದಂತೆ ಶಿಕ್ಷಣದ ಜೊತೆ ನಾವು ಸಮಗ್ರ ಶಿಕ್ಷಣವನ್ನು ಕೊಡಬೇಕು. ಒಂದು ಮಗುವಿಗೆ ಸರ್ವತೋಮುಖ ಬೆಳವಣಿಗೆಗೆ ನಾವು ಅವಕಾಶವನ್ನು ಕೊಡಬೇಕು. ಕೇವಲ ಒಂದೇ ಶಿಕ್ಷಣವನ್ನು ನೀಡಬಾರದು, ಅದರ ಜೊತೆಗೆ ಜೊತೆಗೆ ಗೃಹ ಕೈಗಾರಿಕೆಗಳು ತಮ್ಮ ಜೀವನವನ್ನು ತಾವೇ ನಡೆಸಬಲ್ಲರು ಅನ್ನುವ ಒಂದು ಸದೃಢ ಮನೋಭಾವನೆಯನ್ನು ಕೂಡ ನಾವು ಇಂದಿನ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡ್ಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಆಶಯ. ಆಮೇಲೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನು ಸೃಷ್ಟಿ ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳಿದರೆ, ಹಾಗಾಗಿ ಯುವಜನತೆಯಲ್ಲಿ ಸದೃಢತೆಯನ್ನು ನಾವು ಶಿಕ್ಷಣದ ಮೂಲಕ ಬೆಳೆಸಬಹುದು ಅನ್ನೋದು ನಮ್ಮ ಆಶಯ. ಯುವಕರು ದುಷ್ಟ ಚಟಗಳಿಗೆ ಬಲಿಯಾಗದೆ ಅವರವರ ಕರ್ತವ್ಯಗಳನ್ನು ಅವರು ನಿರ್ವಹಿಸಬೇಕು ಅನ್ನೋದು, ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ತಮ್ಮಲ್ಲೇ ಕೀಳಿರಿಮೆಗಳನ್ನು ಸೃಷ್ಟಿಸಿಕೊಂಡು ಆತ್ಮಹತ್ಯೆಗೆ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆಗಳು ಹೆಚ್ಚಿನದಾಗಿ ಕಾಣಬಹುದು ಅಂತ ನೋಡಬಹುದು. ಹೇಗೆಂದ್ರೆ ನಾವು ಕಡಿಮೆ ಅಂಕಗಳನ್ನು ಗಳಿಸಿದ್ದೇವೆ, ಯಾರೋ ಏನೋ ಅಂದ್ರೂ ಅನ್ನೋ ಒಂದು ಸಣ್ಣ ಸಣ್ಣ ಇದಕ್ಕೂ ಕೂಡ ಅವರು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರು ಅದರಿಂದ ಆ ಕೀಳಿರಿಮೆಯಿಂದ ಹೊರಗೆ ಬಂದು ಅವರನ್ನು ಅವರು ಬಲಿಷ್ಠರನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ಬೋದು. ನನ್ನ ಕನಸಿನ ಭಾರತ ಹೇಗಿರಬೇಕು ಅಂತಂದ್ರೆ, ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಆಗೋದನ್ನು ನಾವು ಕಾಣಬೇಕು. ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು, ಯುವ ಜನತೆಗೂ ಅವಕಾಶವನ್ನು ಸಿಗಬೇಕು. ಅಂದ್ರೆ ಯಾವುದೇ ಒಬ್ಬ ಪ್ರಜೆಗೆ, ಒಬ್ಬ ಯುವಕನಿಗೆ ನಾವು ಒಂದು ಉದ್ಯೋಗ ಕಟ್ತಾ ಇದೀವಿ ಅಂತಂದ್ರೆ ಅವನಿಗೆ ಒಂದು ಪದವಿಯನ್ನು ನಿಗದಿತ ಮಾಡ್ತೀವಿ. ಹಾಗೆ ರಾಜಕೀಯದಲ್ಲೂ ಕೂಡ ನಮ್ಮನ್ನು ಆಳುವ ಜನರಿಗೆ ನಮ್ಮನ್ನು ಹೇಗೆ ಆಳ್ಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಅವರಿಗಿರಬೇಕು. ಅವರಿಗೂ ಕೂಡ ಪದವಿಯನ್ನು ನಿಗದಿ ಮಾಡಿದ್ರೆ ಅವರು ಕೂಡ ನಮ್ಮನ್ನು ಸದೃಢವಾಗಿ ಆಳಬಲ್ಲರು ಅನ್ನೋದು ನನ್ನ ಆಶಯ. ಹಾಗಾಗಿ ಪ್ರಕೃತಿಯಲ್ಲಿ ನಾವು ಒಂದು ಭಾಗವಾಗಿ ಇರಬೇಕೇ ಹೊರತು ಪ್ರಕೃತಿಯನ್ನು ನಮಗೆ ಬೇಕಂತೆ ನಾವು ಅದನ್ನ ಹಾಳು ಮಾಡಬಾರದು, ಅದನ್ನ ಬೆಳೆಸಲಿಕ್ಕೆ ಕೂಡ ನಾವು ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಒಂದು ಆಶಯ. ಪ್ರಕೃತಿಯನ್ನು ಪಳಗಿಸಬೇಕೆಂಬ ಒಂದು ನಮ್ಮ ಹಂಬಲ ಕೂಡ ಬದಲಾಗಬೇಕು. ತಾರುಣ್ಯದಲ್ಲಿ ಎಲ್ಲರ ಬದುಕಿನ ಸುಗಿಕಾಲ ಅಂತ ಹೇಳ್ಬೋದು. ಇಲ್ಲಿ ಕನಸುಗಳದ್ದೇ ಕಾರುಬಾರು, ಹಲವನ್ನು ಸಾಧಿಸಬೇಕೆನ್ನುವ ನಮ್ಮತನವನ್ನು ನಾವು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಈ ಅವಧಿಯಲ್ಲಿ ಸಾಕಾರಗೊಳ್ಳುವಂತಹ ಎಲ್ಲ ಆಶಯಗಳಿಗೆ ಅನುಸಾರವಾಗಿ ನಾವು ಕನಸುಗಳನ್ನು ಜೊತೆಗಿಟ್ಟುಕೊಂಡು ಸಾಕಬೇಕು ಅಂತ ಹೇಳ್ತೀನಿ. ಈ ಕನಸುಗಳೇ ನಮ್ಮ ಭವಿಷ್ಯದ ದಿಕ್ಸೂಚಿಗಳು. ಕನಸುಗಳಿಂದ ಬದುಕಿಗಾದರೂ ಅರ್ಥವಿಲ್ಲ, ಬದುಕಿಗೊಂದು ಅರ್ಥವನ್ನು ತುಂಬಬಲ್ಲ ಜೀವಂತಿಕೆಯ ಭಾಗಗಳಾಗಿ ಕನಸುಗಳಿರುತ್ತವೆ. ಹೋರಾಟ, ಹುಡುಕಾಟ ಇವೆಲ್ಲವೂ ಕನಸುಗಾರಿಕೆಯ ಫಲತೆಗಳು ಅಂತ ಹೇಳ್ಬೋದು. ಮನೆ, ಸಮಾಜ, ದೇಶ ಇವೆಲ್ಲಗಳ ಆರೋಗ್ಯಕರವಾಗಿ ಸಂರಚನೆಯ ಆಗಬೇಕು ಎಂಬುದು ಯುವ ಜನತೆಯಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾವು ತಿಳಿಬಹುದು. ಸಂಸ್ಕೃತಿಯ ನಾಡಾದ ಭಾರತದಲ್ಲಿ ಸಾಂಸ್ಕೃತಿಕ ಸಾಮರಸ್ಯಕ್ಕೆ ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತ ನಾವು ಹೇಳ್ಬೋದು. ನಾವು ನಮ್ಮ ಹೊಣೆಗಾರಿಕೆಯನ್ನು ಅರಿತು ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಹೋಗೋಣ. ನಾನು ಎಂಬ ಒಂದು ಏಕತೆಯನ್ನು ಬಿಟ್ಟು ನಾವೆಲ್ಲರೂ ಎಂಬ ಒಂದು ಮಧುರ ಬಾಂಧವ್ಯವನ್ನು ನಾವು ರೂಪಿಸಿಕೊಳ್ಬೇಕು ಅಂತ ಹೇಳ್ತೀನಿ. ನಮ್ಮ ಭಾರತದಲ್ಲಿ ಅನೇಕ ಸಂಸ್ಕೃತಿ ಅಳಿದು ಹೋಗ್ತಾ ಇದೆ, ಆ ಸಂಸ್ಕೃತಿಯನ್ನು ನಾವೆಲ್ಲರೂ ಸೇರಿ ಬೆಳೆಸೋಣ ಅಂತ ಒಳ್ಳೆ ವಿಚಾರಗಳನ್ನು ಸಾಗೋಣ. ನಮ್ಮಲ್ಲಿ ಅರ್ಥಪೂರ್ಣ ಹಾದಿಯನ್ನು ಕೂಡ ನಾವು ಕಂಡುಕೊಳ್ಬೇಕು ಅಂತ ಹೇಳಕ್ ಪ್ರಯತ್ನ ಪಡ್ತೀನಿ. ಇದು ನನ್ನ ಕನಸಿನ ಭಾರತ ಆಗಿದೆ ಅಂತ ಹೇಳ್ತೀನಿ. ಧನ್ಯವಾದಗಳು ಪ್ರಿಯಾ. ಕನಸಿನ ಭಾರತದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರು, ಭಾರತದ ಜ್ವಲಂತ ಸಮಸ್ಯೆಗಳ ಕುರಿತಾಗಿಯೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರು, ಅದರ ಪರಿಹಾರದ ಕ್ರಮವನ್ನು ಕೂಡ ಪ್ರಿಯಾ ಅವರು ಹಂಚಿಕೊಂಡಿದ್ರು. ಧನ್ಯವಾದಗಳು ಪ್ರಿಯಾ. ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತೀಯ ಪ್ರಥಮ ಎಂಇಯ ಇನ್ನೊಬ್ಬ ವಿದ್ಯಾರ್ಥಿನಿಯಾದಂತಹ ಚೆನ್ನಮ್ಮ ಅವರು ತಮ್ಮ ಕನಸಿನ ಭಾರತದ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಭಾರತ ನಡೆದು ಬಂದ ಹಾದಿ ಭಾರತದಲ್ಲಿ ಬಹಳ ಹಿಂದಿನ ಕಾಲದಿಂದಲೂ, ಅಂದರೆ ಬ್ರಿಟಿಷರ ಪೂರ್ವ ಕಾಲದಿಂದಲೂ ಜನಸಾಮಾನ್ಯರ ಶೋಷಣೆಗೆ ಒಳಗಾಗಿದ್ದರು. 1600ರಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಬ್ರಿಟಿಷರ ಹಿಡಿತಕ್ಕೆ ಒಳಪಟ್ಟರೂ ಸಹ ಕಾಲಕ್ರಮೇಣ ಸ್ವಲ್ಪ ಮಟ್ಟಿಗೆ ಶೋಷಣೆಗಳಿಂದ ಹೊರಬರುತ್ತಾರೆ. ನಂತರ ಮೆಕಾಲೆ ಶಿಕ್ಷಣ ವರದಿಯಿಂದ ಸಾಕ್ಷರರಾಗಲು ಅವಕಾಶ ದೊರಕುತ್ತದೆ ಅಂತೇಳಿ ಹೇಳಬಹುದು. ಎಲ್ರಿಗೂ ಶಿಕ್ಷಣವನ್ನು ಪಡೆಯುವಂತಹ ಅವಕಾಶಗಳು ಕೂಡ ದೊರಕುತ್ತವೆ. ಮಹಿಳೆಯರು ಹೆಚ್ಚು ಶೋಷಣೆಯಿಂದ ಹೊರಬರುತ್ತಾಳೆ ಅಂತ ಹೇಳಬಹುದು. ಮನುಷ್ಯ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗುತ್ತಾ ಬಂದಿದ್ದಾನೆ. ಹಾಗೆ ಜನಸಾಮಾನ್ಯರು ಸ್ವತಂತ್ರವಾಗಿ ಬದುಕನ್ನ ಕಟ್ಟಿಕೊಳ್ಳಬಹುದು. ಹಲವಾರು ಸುಧಾರಣಾ ಕ್ರಮಗಳನ್ನು ಕೂಡ ಸರ್ಕಾರ ಜಾರಿಗೆ ತಂದಿದೆ. ಈ ಉದಾಹರಣೆಗೆ ಮೂಲಭೂತ ಹಕ್ಕುಗಳಾಗಿರಬಹುದು, ಸಮಾನತೆ, ಸ್ವಾತಂತ್ರ್ಯ, ಹೋರಾಟ, ಉದ್ಯೋಗ, ಹಾಗೆ ವಾಕ್ ಸ್ವಾತಂತ್ರ್ಯ ಆಗಿರಬಹುದು. ಹಾಗೆ ಇಂದು ನಾವು ನೋಡಬಹುದಾದ್ರೆ ಜಾತಿ, ಪಂಗಡ, ಧರ್ಮ ಇದರಲ್ಲಿಯೂ ಕೂಡ ಭೇದ ಭಾವವನ್ನು ಕಾಣುವುದು ಕಡಿಮೆಯಾಗಿದೆ, ಹೆಚ್ಚು ಜ್ಞಾನವಂತರಾಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಸಮೂಹ ಮಾಧ್ಯಮಗಳು ಅಂತೇಳಿ ಹೇಳಬಹುದು. ಈಗ ಮನಪ್ರೇರಕ ವಿಷಯಗಳ ಅಂತಾನೆ ಹೇಳಬಹುದು. ಏನಂದ್ರೆ ಸಮೂಹ ಮಾಧ್ಯಮದಲ್ಲಿ ಬರ್ತಕ್ಕಂತಹ ಹಲವಾರು ಮನುಷ್ಯನ ಪರಿವರ್ತನೆಗಾಗಿ ಮನಪ್ರೇರಣಾತ್ಮಕ ವಿಷಯಗಳು ಕೂಡ ದೃಶ್ಯವಾಗಿ ಮೂಡಿ ಬರ್ತಾ ಇದ್ದಾವೆ ಅಂತೇಳಿ ಹೇಳಬಹುದು. ಇಂದಿನ ಕಾಲದಲ್ಲಿ ಅಂದ್ರೆ ಯುವ ಜನಾಂಗದ ಕಾಲದಲ್ಲಿ ಕಂಪ್ಯೂಟರ್, ಮೊಬೈಲ್, ದೂರದರ್ಶನ ಹಾಗೆ ಕೆಲಸದ ಒತ್ತಡ ಇದ್ರೂ ಕೂಡ ನೆಮ್ಮದಿ ಕಡಿಮೆಯಾಗಿದೆ ಅಂತ ಹೇಳಬಹುದು. ಆದರೂ ಕೂಡ ಮನುಷ್ಯ ತನ್ನ ಮನಪರಿವರ್ತನೆಗಾಗಿ ಅಂದ್ರೆ ಬದಲಾವಣೆಗಾಗಿ ಸಾಕಷ್ಟು ಶ್ರಮಿಸ್ತಾ ಇದ್ದಾನೆ ಅಂತೇಳಿ, ಹಾಗೆ ಬದಲಾವಣೆಯತ್ತ ಸಾಕ್ತಿದ್ದಾನೆ ಅಂತೇಳಿ ಹೇಳಬಹುದು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಕ್ಷಣ ಪಡೆದ ಮಹಿಳೆ ಅಂದ್ರೆ ಸಾವಿತ್ರಿಬಾಯಿ ಫುಲೆ ಅಂತೇಳಿ ಹೇಳಬಹುದು. ನಂತರ ಅವರು ಶಿಕ್ಷಣವನ್ನು ಕಟ್ಟಿ ಮಹಿಳೆಯರಿಗೆ, ಮಕ್ಕಳಿಗೆ, ವೃದ್ಧರಿಗೆ, ಅನಾಥರಿಗೆ ಶಿಕ್ಷಣ ನೀಡುತ್ತಾ ಬಂದರು. ಹಾಗೆ ನನ್ನ ಕನಸಿನ ಭಾರತದಲ್ಲಿ ಮಹಿಳೆಯರು ಸುರಕ್ಷಿತವಾಗಿ ಮತ್ತು ಸ್ವತಂತ್ರವಾಗಿ ನಮ್ಮ ದೇಶದಲ್ಲಿ ಬದುಕುವಂತೆ ಆಗಬೇಕು. ಹಾಗೆ ಪ್ರತಿಯೊಬ್ಬರೂ ತಮ್ಮ ದೇಶವನ್ನು ಯಶಸ್ವಿಯಾಗಲು ಕನಸುಗಳನ್ನು ಹೊಂದಿದ್ದಾರೆ, ಇನ್ನು ಹೊಂದಬೇಕು ಅಂತೇಳಿ ಕೂಡ ನನ್ನ ಅಭಿಪ್ರಾಯ. ಎಲ್ಲ ಜಾತಿ ಮತ್ತು ಮತಗಳು ಸಮಾನತೆ ಇರುವ ದೇಶವು ಪ್ರಗತಿಗೆ ಸಾಕ್ಷಿಯಾಗುತ್ತೆ ಅಂತೇಳಿ ಹೇಳಬಹುದು. ಯಾವುದೇ ಜಾತಿ, ಬಣ್ಣ, ಲಿಂಗ ಮತ್ತು ಆರ್ಥಿಕ ಪರಿಸ್ಥಿತಿಯಂತಹ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರೂ ಸಮಾನರಂತೆ ಕಾಣಬೇಕು. ಹಾಗೆ ಕಾಣ್ತಾ ಇದ್ದಾರೆ, ಸುಧಾರಣೆಯನ್ನು ಕಂಡಿದೆ ಅಂತಲೂ ಕೂಡ ನನ್ನ ಒಂದು ಅಭಿಪ್ರಾಯ. ಸಮಾಜದಲ್ಲಿ ಮಹಿಳೆಯರು ಸುರಕ್ಷಿತವಾಗಿ ಮತ್ತು ಸ್ವತಂತ್ರರಾಗಿ ನಮ್ಮ ದೇಶದಲ್ಲಿ ಬದುಕುವಂತೆ ಆಗಬೇಕು. ಅದು ಸಾಧ್ಯನೂ ಕೂಡ ಆಗ್ತದೆ, ಇನ್ನು ಸುಧಾರಣೆಯನ್ನ ಕಾಣಬೇಕು ಅನ್ನುವಂತಹದ್ದು ನನ್ನದೊಂದು ಅಭಿಪ್ರಾಯ. ಪ್ರತಿಯೊಬ್ಬರು ತಮ್ಮ ದೇಶವನ್ನು ಕಟ್ಟಲು ಕನಸುಗಳನ್ನು ಹೊಂದಬೇಕು ಅಂತೇಳಿ ನಾನು ಅಭಿಪ್ರಾಯವನ್ನು ಹೊಂದಿದ್ದೇನೆ. ಮಹಿಳೆಯರ ವಿರುದ್ದ ಇರುವ ತಾರತಮ್ಯ ಕಡಿಮೆಯಾಗಬೇಕು. ಇನ್ನೂ ಕೂಡ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡೆಯುವಲ್ಲಿ ವಂಚಿತರಾಗ್ತಾ ಇದ್ದಾರೆ. ಎಲ್ಲರೂ ಶಿಕ್ಷಣ ಪಡೆಯುವಂತೆ ಆಗಬೇಕು. ಜೊತೆಗೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣನ್ನು ಮನೆ ಕೆಲಸಕ್ಕೆ ಸೀಮಿತಗೊಳಿಸುವುದನ್ನು ಕಡಿಮೆ ಮಾಡಬೇಕು. ಮಹಿಳೆ ಸಮಾಜದಲ್ಲಿ ಸುರಕ್ಷಿತವಾಗಿ ಮತ್ತು ರಸ್ತೆಯಲ್ಲಿ ಮುಕ್ತವಾಗಿ ನಡೆಯುವವಳಂತಾಗಬೇಕು. ಹಾಗೂ ಗಂಡು ಹೆಣ್ಣಿನ ಮಧ್ಯೆ ತಾರತಮ್ಯವಿಲ್ಲದೆ ಉದ್ಯೋಗದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕೆಲಸ ನಿರ್ವಹಿಸುವಂತೆ ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎನ್ನುವಂತಹ ನನ್ನದೊಂದು ಅಭಿಪ್ರಾಯ. ನನ್ನ ಕನಸಿನ ಭಾರತ ಮಹಿಳೆಯನ್ನು ಸಮಾನ ಮಟ್ಟದಲ್ಲಿ ಇರಿಸಲು ಬಯಸುತ್ತೇನೆ. ಹಾಗೂ ಪ್ರತಿಯೊಬ್ಬರಲ್ಲಿಯೂ ಕೂಡ ಜ್ಞಾನ ಅಭಿವೃದ್ಧಿ ಆಗಬೇಕು. ಇನ್ನು ಉನ್ನತೋನ್ನತ ಮಟ್ಟದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಾಗದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇನ್ನು ಗಂಡು ಆಗಲಿ ಹೆಣ್ಣಾಗಲಿ ಸಮಾನತೆಯಿಂದ ಮುಂದುವರಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಚೆನ್ನಮ್ಮ. ಚೆನ್ನಮ್ಮ ಅವರು ಸ್ತ್ರೀಯರ ರಕ್ಷಣೆಯ ಕುರಿತಾಗಿ, ಅವರ ಕನಸಿನ ಭಾರತದಲ್ಲಿ ಸ್ತ್ರೀಯರಿಗೆ ಸಮಾನವಾದಂತಹ ಅವಕಾಶಗಳಿರುತ್ತೆ, ಹಾಗೆ ರಕ್ಷಣೆಯೂ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಶಿಕ್ಷಣದ ಕುರಿತಾಗಿಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಚೆನ್ನಮ್ಮ ಅವರಿಗೆ ಧನ್ಯವಾದಗಳು. ನಮ್ಮ ಜೊತೆ ಮತ್ತೊಬ್ರು ವಿದ್ಯಾರ್ಥಿನಿ ಇದ್ದಾರೆ, ಅವರು ರೇಖಾ ಎಂ ಅಂತ. ಅವರು ತಮ್ಮ ಕನಸಿನ ಭಾರತದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಭಾರತ ಸ್ವತಂತ್ರ ಚಳವಳಿ ಬ್ರಿಟಿಷ್ ಸಾಮ್ರಾಜ್ಯದಿಂದ ಆರಂಭವಾಯಿತು. ನಾವು ಸ್ವತಂತ್ರದ ನಂತರ ನಡೆದು ಬಂದ ಹಾದಿಯನ್ನು ಗಮನಿಸಬಹುದಾದರೆ ಬ್ರಿಟಿಷರ ಪ್ರಭಾವ ಇಂದಿನಿಂದಿಗೂ ನಮ್ಮೆಲ್ಲರ ಹಾಗೆ ಇದೆ. ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಭಾಷಿಕವಾಗಿ ದಿನನಿತ್ಯ ಅದರ ಪ್ರಭಾವ ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ಅವರು ಬೀರಿದಂತಹ ಈ ಪ್ರಭಾವಗಳನ್ನು ಕೆಲವೊಮ್ಮೆ ಪೂರಕವಾಗಿ, ಕೆಲವೊಮ್ಮೆ ಮಾರಕವಾಗಿಯೂ ನಾವು ನೋಡಬಹುದು. ಉದಾಹರಣೆ, ಭಾಷಿಕ ಪ್ರಭಾವವನ್ನು ಗಮನಿಸುವುದಾದರೆ ಇಂಗ್ಲಿಷ್ ಭಾಷೆ ಎಲ್ಲರ ಮೇಲೂ ಇಂದಿಗೂ ಪ್ರಭಾವ ಬೀರುತ್ತಲೇ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಮಾತೃಭಾಷೆಯನ್ನು ಮರೆಯುವಂತೆ ಮಾಡುತ್ತಿದೆ. ಹಾಗೆ ಆಧುನಿಕತೆಯತ್ತ ದೇಶ ನಮಗೆ ಸಾಗುತ್ತಿದೆ, ಬ್ರಿಟಿಷರ ಕೊಡುಗೆಗೂ ಹೌದು. ಇದರಿಂದ ಬ್ರಿಟಿಷರ ಅಪಾರವಾದ ಪ್ರಭಾವವನ್ನು ನಮ್ಮ ಮೇಲೆ ಬೀರಿದ್ದಾರೆ. ಸಮಾಜದಲ್ಲಿ ಅವು ನಮ್ಮ ಜಾತಿಯ ಮೇಲೆಯೂ ಸಹ ಪ್ರಭಾವ ಬೀರಿದೆ. ಮೇಲ್ಜಾತಿ ಕೀಳ್ಜಾತಿ ಅಂತಹ ಜಾತಿಯನ್ನು ನೋಡಿ ನಮಗೆ ಪ್ರಭಾವ ಬೀರುತ್ತಿದೆ. ಇನ್ನು ಮುಂದಕ್ಕೆ ಯಾವ ರೀತಿ ಇರಬೇಕು ಅಂದ್ರೆ, ಮುಂದಿನ ಪೀಳಿಗೆಯವರು ಶಿಕ್ಷಣ ಪಡೆದು ನಮ್ಮ ದೇಶವನ್ನು ಒಂದು ಉನ್ನತ ಮಟ್ಟಕ್ಕೆ ಸಾಗಿಸ್ಕೊಳ್ತಾ ಹೋಗಬೇಕು, ನಮ್ಮ ದೇಶ ಇನ್ನು ಮುಂದುವರಿಬೇಕು, ಅದರ ಕಡೆ ಗಮನ ಹರಿಸಬೇಕು ಅಂತ ಹೇಳ್ತಾ ಮಾತು. ಧನ್ಯವಾದಗಳು ರೇಖಾ. ಅವರ ಕನಸಿನ ಭಾರತ ಜಾತಿಯನ್ನ ಮೀರಿದ ಭಾರತವಾಗಿರುತ್ತೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು ರೇಖಾ. ಮತ್ತೊಬ್ಬಳು ವಿದ್ಯಾರ್ಥಿನಿ ಆದಂತಹ ಪ್ರಿಯಾಂಕಾ ಎಸ್ ಬಿ ನಮ್ಮ ಜೊತೆ ಇದ್ದಾರೆ. ಅವರ ಕನಸಿನ ಭಾರತ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸ್ವಾತಂತ್ರ್ಯ ಬಂದ ನಂತರ ನಾವು ನಡೆದು ಬಂದ ಹಾದಿಯನ್ನು ನೋಡುವುದಾದರೆ, ಇಂದು ನಾವು ಜಾತಿ ತಾರತಮ್ಯವಿಲ್ಲದೆ, ಹೆಣ್ಣು ಗಂಡು ಎಂಬ ಅಸಮಾನತೆಯಿಲ್ಲದೆ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಸಾರ್ವತ್ರಿಕವಾಗಿ ಶಿಕ್ಷಣ ಪಡೆಯುತ್ತಿದ್ದೇವೆ ಎಂದರೆ ಅದಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಎಂದು ಹೇಳಬಹುದು. ಪ್ರಸ್ತುತ ಭಾರತದ ಸಾಕ್ಷರತೆಯನ್ನು ಗಮನಿಸುವುದಾದರೆ ಶೇಕಡ 27.7 ಸಾಕ್ಷರತೆ ಪ್ರಮಾಣವಿದೆ. ಅದರಲ್ಲೂ ಮಹಿಳೆಯರು ಹೆಚ್ಚಿನದಾಗಿ ಸಾಕ್ಷರತೆಯನ್ನು ಹೊಂದಿರುವುದು ಖುಷಿ ಪಡುವ ಸಂಗತಿಯಾಗಿದೆ. ಹಿಂದೆ ಇದ್ದಂತೆ ಇಂದು ಕಿತ್ತು ತಿನ್ನುವ ಜಾತಿ ಪದ್ಧತಿ ಇಲ್ಲ. ಅಷ್ಟ ಮಾತ್ರಕ್ಕೆ ಜಾತಿ ಪದ್ಧತಿ ನಿರ್ಮೂಲನೆಯಾಗಿದೆ ಎಂದರ್ಥವಲ್ಲ, ನಿರ್ಮೂಲನೆಯಾಗಬೇಕಾಗಿದೆ. ಆದರೆ ಅಂದು ಗಾಂಧೀಜಿ ಕಂಡ ರಾಮರಾಜ್ಯದ ಕನಸು ಇಂದಿಗೂ ಕನಸಾಗಿಯೇ ಉಳಿದಿರುವುದು ವಿಷಾದನೀಯ ಸಂಗತಿ. ನಮ್ಮ ಗುರುಗಳಿಗೆ ಅವರ ಗುರುಗಳು ಹೇಳ್ತಾ ಇದ್ರು, ಭಾರತ ದೇಶ ಡೆವಲಪಿಂಗ್ ಕಂಟ್ರಿ ಅಂತ. ನಮಗೂ ನಮ್ಮ ಗುರುಗಳು ಅದನ್ನೇ ಹೇಳ್ತಾ ಇದ್ದಾರೆ, ಡೆವಲಪಿಂಗ್ ಕಂಟ್ರಿ ಅಂತ. ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಹೇಳಬಾರದು ಎನ್ನುವುದು ನನ್ನ ಅನಿಸಿಕೆ. ಭಾರತ ಸಂಪದ್ಭರಿತ ರಾಷ್ಟ ಅಂತ ಹೇಳ್ತಾನೆ ಇದ್ದಾರೆ, ಆದರೆ ಅಭಿವೃದ್ಧಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇಂದಿಗೆ 76 ವರ್ಷವಾಗುತ್ತಾ ಬಂದರೂ ಬಡವರು ಇನ್ನು ಬಡವರಾಗಿಯೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗುತ್ತಾ ಹೋಗುತ್ತಿದ್ದಾರೆ. ಒಂದೆಡೆ ನನಗೆ ಅನಿಸೋದು, ಬ್ರಿಟಿಷರು ಬೀರಿದ ಪ್ರಭಾವ ವರವೂ ಹೌದು ಶಾಪವೂ ಎಂದು. ದೇಶ ಆಧುನಿಕತೆಯೆಡೆಗೆ ಸಾಗ್ತಾ ಹೋದಂತೆ ನೈತಿಕತೆಯನ್ನು ಮರೆತು ಅನಾಗರಿಕತೆಯೆಡೆಗೆ ಸಾಗುತ್ತಿದ್ದೇವೆ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗುತ್ತಾ ಸಮಾಜದಲ್ಲಿ ಗಲಭೆಗಳು ಸೃಷ್ಟಿಯಾಗುತ್ತಿವೆ. ನಾವು ಯುವಜನತೆ ಸಮೂಹ ಮಾಧ್ಯಮಗಳ ಮೋಹಕ್ಕೆ ಒಳಗಾಗಿ ಅವುಗಳ ದುರ್ಬಳಕೆ ಮಾಡುತ್ತಾ ಮಹಾನ್ ವ್ಯಕ್ತಿಗಳಾದ ಕುವೆಂಪು, ವಿವೇಕಾನಂದರಂತಹ ಚಿಂತನೆ, ಆದರ್ಶ, ತತ್ವಗಳನ್ನು ಎಲ್ಲೋ ಒಂದು ಕಡೆ ಗಾಳಿಗೆ ತೂರುತ್ತಿದ್ದೇವೆ ಅನಿಸುತ್ತದೆ. ಪ್ರಸ್ತುತ ಭಾರತದ ಸ್ಥಿತಿಯನ್ನು ನೆನೆದರೆ ಎಲ್ಲಾ ಕಡೆ ಆತಂಕದ ವಾತಾವರಣವನ್ನು ಗಮನಿಸಬಹುದು. ನನ್ನ ಕನಸಿನ ಭಾರತ ಹೇಗಿರಬೇಕೆಂದರೆ ಆರ್ಥಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಬಡತನ ನಿರ್ಮೂಲನೆಯಾಗಬೇಕು. ಬಡತನ ನಿರ್ಮೂಲನೆಯಾಗದ ಹೊರತು ದೇಶದ ಅಭಿವೃದ್ಧಿ ಅಸಾಧ್ಯ. ಹಾಗೂ ಸರ್ಕಾರದ ಮೂಲಸೌಕರ್ಯಗಳು ಪ್ರತಿಯೊಬ್ಬರಿಗೂ ತಲುಪಬೇಕು. ಜಾತಿ ಅನ್ನೋ ಪರಿಕಲ್ಪನೆ ಬಂದರೆ ಎರಡೇ ಜಾತಿ ಇರಬೇಕು, ಅದು ಹೆಣ್ಣು ಗಂಡು ಮಾತ್ರ ಆಗಿರಬೇಕು ಎನ್ನುವುದು ನನ್ನ ಅಭಿಪ್ರಾಯ. ಕುವೆಂಪುರವರ ನವೋದಯ, ಸಮನ್ವಯ, ಪುನರ್ದೃಷ್ಟಿ ಪರಿಕಲ್ಪನೆ ಸಾಕಾರಗೊಂಡು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು ಎನ್ನುವುದು ನನ್ನ ಅಭಿಪ್ರಾಯ. ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಮಾತಾಡಿದ್ರು ಪ್ರಿಯಾಂಕಾ ಅವರು. ಅವರ ಕನಸಿನ ಭಾರತದಲ್ಲಿ ಬಡತನ ಇರೋದಿಲ್ಲ, ಜಾತಿ ವ್ಯವಸ್ಥೆ ಇರೋದಿಲ್ಲ, ಈ ರೀತಿಯಾಗಿರುತ್ತೆ ಅವರ ಕನಸಿನ ಭಾರತ. ಪ್ರಬುದ್ಧವಾಗಿ ಮಾತಾಡಿದ್ರು, ಧನ್ಯವಾದಗಳು ಪ್ರಿಯಾಂಕಾ. ಮತ್ತೊಬ್ಬ ವಿದ್ಯಾರ್ಥಿಯಾದಂತಹ ಮಾರುತಿ ಇದ್ದಾರೆ, ಅವರ ಕನಸಿನ ಭಾರತ ಯಾವ ರೀತಿ ಇರುತ್ತೆ ಇದನ್ನ ಕೇಳಿಸಿಕೊಳ್ಳೋಣ ಬನ್ನಿ. ನಮ್ಮ ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಎಲ್ಲ ಒಂದಾಗಿ ಹೋರಾಟ ಮಾಡಿದಂತಹ ದೇಶ, ಸರ್ವಧರ್ಮ ಸಮನ್ವಯ ದೇಶ ಭಾರತ. ಭಾರತ ದೇಶ ಮಹಾನ್ ಮಾನವೀಯ ವ್ಯಕ್ತಿಗಳಾದ ಬುದ್ಧ, ಮಹಾತ್ಮ ಗಾಂಧಿ, ಬಸವ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕುವೆಂಪುರವರಂತಹ ಆದರ್ಶ ತತ್ವಗಳಿಂದ ದೇಶ ಸಂಪತ್ ಭರಿತವಾಗಿ ಬೆಳೆದಿದ್ದು ಸಮಗ್ರ ಭಾರತ ದೇಶವಾಗಲು ಅನೇಕ ವೈವಿಧ್ಯತೆಯಿಂದ ಕೂಡಿದೆ. ಜಾತಿ, ಜನಾಂಗೀಯ ಮತ್ತು ಪ್ರಾದೇಶಿಕ ಮತ್ತು ಪ್ರಕೃತಿಯ ವೈವಿಧ್ಯತೆಯೊಂದಿಗೆ ಸಮಗ್ರ ಭಾರತವಾಗಿದೆ. ಭಾರತ ಸ್ವತಂತ್ರ ಕಾಲದಲ್ಲಿ ಶಿಕ್ಷಣದ ಪ್ರಮಾಣ ಕಡಿಮೆ ಇದ್ದ ಕಾರಣ ನಾವು ಸ್ವತಂತ್ರ ಪಡೆಯಲು ಅನೇಕ ವರ್ಷಗಳ ಹೋರಾಟ ಮಾಡಬೇಕಾಯಿತು. ಕಾರಣ ಭಾರತದ ಜನರಿಗೆ ಜ್ಞಾನದ ಕೊರತೆಯಿಂದ ನಿರಂತರವಾಗಿ ಹೋರಾಟ ಮಾಡಲು ಸಮಯ ಪಡೆಯಬೇಕಾಯಿತು. ಸ್ವತಂತ್ರ ಬಂದ ನಂತರದಲ್ಲಿ ಕ್ರಮೇಣವಾಗಿ ಭಾರತ ದೇಶದಲ್ಲಿ ಅನೇಕ ಬೆಳವಣಿಗೆಗಳು ಕಂಡಿವೆ. ಸಂಪತ್ತು ದೇಶದ ಕೆಲವೇ ಜನರುಗಳಲ್ಲಿ ಅಡಕವಾಗಿದೆ. ಅದು ಕಡಿಮೆಯಾಗಿ ಬದಲಾವಣೆಯಾಗಿ ದೇಶದಂತೆ ಸಮಾಜದ ಕಲ್ಪನೆಯನ್ನು ಕಟ್ಟಿಕೊಳ್ಳಬೇಕಾಗಿದೆ. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ಪ್ರಪಂಚದ ಅನೇಕ ದೇಶಗಳಲ್ಲಿ ಧರ್ಮವನ್ನು ಅನೇಕ ದೇಶಗಳು ಬಿಂಬಿಸುತ್ತವೆ, ಆದರೆ ನಮ್ಮ ದೇಶವು ಅನೇಕ ಧರ್ಮಗಳನ್ನು ಒಳಗೊಂಡಿದ್ದು ಒಂದು ಮಹತ್ವ ದೇಶವಾಗಿದೆ, ಸಮಗ್ರವಾಗಿದೆ. ಇದರಿಂದ ನನ್ನ ದೇಶವು ಸಮಗ್ರವಾಗಿ ಬೆಳೆದು ಎಲ್ಲಾ ಪ್ರಪಂಚದ ಎಲ್ಲಾ ದೇಶಕ್ಕೂ ಮಾದರಿಯಾಗಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಮಾರುತಿ. ಇವರ ಕನಸಿನ ಭಾರತ ಭಾವೈಕ್ಯತೆಯ ಭಾರತವಾಗಿರುತ್ತೆ, ಅಲ್ಲಿ ಧರ್ಮ ಕಲಹಗಳಿರೋಲ್ಲ ಅನ್ನೋದು ಇವರ ಕನಸಿನ ಭಾರತ. ಮುಂದಿನ ಸಂಶೋಧನಾ ವಿದ್ಯಾರ್ಥಿ ತಮ್ಮ ಕನಸಿನ ಭಾರತದ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಸಂಪತ್ ಕುಮಾರ್ ಎಂ. ಕಾರ್ನಾಡ್ ಅವರ ಒಂದು ಮಾತಿದೆ, ಬೆಳಕಿ ಇಲ್ಲದ ದಾರಿಯಲ್ಲಿ ನಡೀಬಹುದು, ಆದರೆ ಕನಸಿಲ್ಲದ ದಾರಿಯಲ್ಲಿ ನಡೆಯೋಕ್ಕಾಗೋದಿಲ್ಲ ಅಂತೇಳಿ. ಅದೇ ರೀತಿಯಲ್ಲಿ ನನ್ನ ಒಂದು ಕನಸಿನ ಭಾರತ ಅನ್ನುವಂಥದ್ದು ಯಾವ ರೀತಿಯಾಗಿರಬೇಕು ಅನ್ನುವಂಥ ನನ್ನ ಆಲೋಚನೆಯಲ್ಲಿ ನಾನು ದೃಷ್ಟಿಕೋನದಲ್ಲಿ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ನಗರ ಮುಕ್ತ ಒಂದು ದೇಶ ಆಗಬೇಕು ಅಂತೇಳಿ. ಯಾಕೆಂತ ಹೇಳಿದ್ರೆ ಹಳ್ಳಿಗಳಾಗಿ ಉಳ್ಕೋಬೇಕು, ಒಂದು ನಗರಗಳಾಗಿ ಬದಲಾಗ್ತಾ ಇರತಕ್ಕಂಥದ್ದು ಎದುರಾಗ್ತಾ ಇರತಕ್ಕಂಥ ತಲ್ಲಣಗಳು ಆತಂಕಗಳು ಏನಿದಾವೆ ಅದು ನನ್ನ ದೇಶವನ್ನ ಅದು ಒಂದು ರೀತಿಯಾಗಿ ಅಳಿವಿನ ಅಂಚಿಗೆ ದೂಡ್ತಾ ಇದೆ. ಅದು ನಗರಗಳಾಗಿ ಉಳ್ಕೊಳ್ಳೋದ್ರ ಮುಖಾಂತರ ಅಲ್ಲಿನ ಮುಗ್ಧತೆ, ಪ್ರೀತಿ, ವಾತ್ಸಲ್ಯ ಎಲ್ಲವೂ ಕೂಡ ಹಾಗೆ ಉಳಿದುಕೊಳ್ಳುವ ಮುಂದೊಂದಿನ ಅದು ಪ್ರಗತಿ ಪದದತ್ತ ದಾರಿಯ ಸಾಗುವಂತಹ ಒಂದಿಷ್ಟು ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅದು ನನ್ನ ದೇಶ ಅನ್ನುವಂಥದ್ದು. ಅದು ಹಳ್ಳಿಗಳಾಗಿ ಉಳ್ಕೋಬೇಕು, ನಗರಗಳಾಗಿ ಉಳ್ಕೊಳ್ಳೋದ್ರಿಂದ ಆಗುವಂತಹ ಆತಂಕಗಳನ್ನು ನೋಡ್ತಾ ಹೋಗೋದಾದ್ರೆ, ಮುಖ್ಯವಾಗಿ ನಾವು ಈಗ ನಿರುದ್ಯೋಗ ಸಮಸ್ಯೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ, ಈಗಲೂ ಕೂಡ ಅನುಭವಿಸ್ತಾ ಇದೀವಿ ಸ್ವತಃ ಯುವಕರು ಅನ್ನುವಂಥದ್ದು. ಮುಖ್ಯವಾಗಿ ಈ ಹಳ್ಳಿಗಳನ್ನೇ ನಮಗೆ ಏನ್ ಬೇಕಾಗಿರ್ತಕ್ಕಂಥದ್ದು ಎಲ್ಲಾ ರೀತಿಯಾದಂತಹ ಒಂದು ಸವಲತ್ತುಗಳನ್ನಾಗಿರ್ಬೋದು, ಸಹಕಾರನಾಗಿರ್ಬೋದು, ಅಥವಾ ಎಲ್ಲಾ ರೀತಿಯಂತಹ ಒಂದು ಸೌಕರ್ಯ ಸಿಕ್ಕಾಗ ಯುವಕರು ನಗರ ಪ್ರದೇಶಗಳನ್ನು ಅವಲಂಬಿಸಿ ಹೋಗುವಂಥದ್ದು ತೀರಾ ಕಮ್ಮಿ ಆಗ್ತಾ ಹೋಗುತ್ತೆ. ಜೊತೆಗೆ ಅಲ್ಲಿ ನಗರಗಳು ಹುಟ್ಟಾಕೊಳ್ಳದೆ ಅಲ್ಲಿ ನಾವು ನೋಡದೆ ಇರೋದಂತ ನೋಡಬಹುದು. ಜೊತೆಗೆ ಆ ಗ್ರಾಮೀಣ ಪ್ರದೇಶಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ನಗರ ಪ್ರದೇಶಗಳು ಏನಿದಾವೆ ಅಷ್ಟು ಆದಷ್ಟು ಮಟ್ಟಿಗೆ ಕಮ್ಮಿ ಆಗಬೇಕು, ಹಳ್ಳಿ ಪ್ರದೇಶಗಳು ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಹೋಗಬೇಕು ಅನ್ನುವಂಥದ್ದು ಮುಖ್ಯವಾಗಿ ನನ್ನ ಒಂದು ಉದ್ದೇಶ. ಇನ್ನು ಎರಡನೇದಾಗಿ ನೋಡ್ತಾ ಹೋಗೋದಾದ್ರೆ ಸಮೃದ್ಧಿಯಿಂದ ಕೂಡಿರಬೇಕು ಅಂತ. ಸಮೃದ್ಧಿ ಅನ್ನುವಂಥ ನಾವು ನೋಡ್ತಾ ಹೋಗೋದಾದ್ರೆ ಅಲ್ಲಿ ಎಲ್ಲಾ ರೀತಿಯಂತಹ ಅದು ಬದುಕನ್ನು ಕಟ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ನಾವು ಉಳಿದುಕೊಳ್ಳೋದಕ್ಕಾಗಿರ್ಬೋದು, ದೇಶವನ್ನು ಕಟ್ಟೋದಕ್ಕಾಗಿರ್ಬೋದು ಸಮೃದ್ಧಿ ಅನ್ನೋದು ಬೇಕು ಅಂತ. ಹೇಗೆ ಸಮೃದ್ಧಿಯನ್ನು ನಾವು ನೋಡ್ತಾ ಹೋಗೋದು ಅಥವಾ ಬೇಕು ಅನ್ನೋ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಒಳಗಡೆನೆ ಇರತಕ್ಕಂತಹ ಯುವ ಜನತೆ ಏನಿದೆ ಎಲ್ಲರೂ ಕೂಡ ರೈತಾಪಿ ವರ್ಗದ ಒಳಗೆ ಸಾಮಾನ್ಯವಾಗಿ ಇರೋದ್ರಿಂದ ಅದರಲ್ಲಿ ಹೆಚ್ಚಿನ ರೀತಿ ತೊಡಗಿಕೊಳ್ಳೋದ್ರ ಮುಖಾಂತರ ದೇಶ ಅಲ್ಲಿ ಸಿಗ್ತಾ ಇರತಕ್ಕಂತ ಒಂದಿಷ್ಟು ಎಲ್ಲಾ ರೀತಿಯಾದಂತಹ ಬೆಳೆ ಆಗಿರ್ಬೋದು ಅಥವಾ ಮನುಷ್ಯನ ಮುಖ್ಯವಾಗಿ ಬೇಕಾಗಿರತಕ್ಕಂತ ಏನು ಅನ್ನ ಅಂತ ಏನ್ ಕರಿತೀವಿ ಆ ತರದ ಅನ್ನವನ್ನು ಸೃಷ್ಟಿಸಿಕೊಳ್ಳಕ್ ಸಾಧ್ಯ ಆಗುದಿಲ್ಲ. ಅಲ್ಲಿ ಸಮೃದ್ಧಿಯಿಂದ ಶಾಂತಿಯಿಂದ ಬದುಕೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ನಾವೀಗ ನೋಡ್ತಿದ್ವಿ ನಗರ ಪ್ರದೇಶ ನೋಡ್ತಾ ಇದೀವಿ, ಈಗ ಆಗ್ತಾ ಇರತಕ್ಕಂಥ ಒಂದಿಷ್ಟು ತಂತ್ರಜ್ಞಾನದ ಮುಖಾಂತರ ಬೆಳೀತಾ ಇರತಕ್ಕಂಥ ರಾಜ್ಯವನ್ನು ನೋಡ್ತಾ ಇದೀವಿ, ಮುಂದೆ ಮುಂದೆ ಫಾಸ್ಟ್ ಫಾಸ್ಟ್ ಅಂತೇಳಿ 4G 5G ತನಕ ಬೆಳೀತಾ ಇರತಕ್ಕ ನೋಡ್ತಾ ಇದೀವಿ. ಆದ್ರೆ ನಾವು ಏನ್ ನೋಡ್ತಾ ಇದೀವಿ ಎಷ್ಟು ಎಲ್ಲ ಒಂದ್ ಕಡೆ ಅನುಕೂಲ 1% ಇದ್ರೆ 99% ಭಾಗ ಬರೀ ಅಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಅಂತೆ ಹಣಕಾಸಿನ ಒಂದು ಸಮಸ್ಯೆಗಳು ಎದುರಿಸ್ತಾ ಇರೋದನ್ನು ನೋಡ್ತಾ ಇರಬಹುದು. ಇವೆಲ್ಲವನ್ನು ನೋಡ್ತಾ ಹೋದಾಗ ಅದು ಉಂಟಾಗ್ತಾ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ತರ ಒಂದು ತಂತ್ರಜ್ಞಾನದ ಮುಖಾಂತರ ಅಂತ ಹೇಳಬಹುದು. ಅದೇ ತಂತ್ರಜ್ಞಾನವನ್ನು ನಾವು ನಗರ ಪ್ರದೇಶಗಳ ಬದಲಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಹೋದ್ರೆ ಅಲ್ಲಿ ಶಾಂತಿ ನೆಮ್ಮದಿ ಹೆಚ್ಚಿನದಾಗಿ ಉಳಿದುಕೊಳ್ಳಲು ಸಾಧ್ಯವಾಗುತ್ತೆ ಅನ್ನೋ ನೋಡಬಹುದು. ಸಾಧ್ಯವಾಗುತ್ತೆ, ಹಾಗಾಗಿ ಪ್ರಗತಿ ಪದಕ ಸಾಧ್ಯವಾಗುತ್ತೆ. ಈ ಎಲ್ಲಾ ಅಂಶಗಳು ನನ್ನ ಒಂದು ಕನಸಿನ ಭಾರತದಲ್ಲಿ ಇದೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಸಂಪತ್ ಕುಮಾರ್ ಅವರ ಕನಸಿನ ಭಾರತ ಹಳ್ಳಿ ಕೇಂದ್ರಿತವಾಗಿರುತ್ತದೆ, ಭ್ರಷ್ಟಾಚಾರ ಮುಕ್ತವಾಗಿರುತ್ತೆ, ಇದು ಅವರ ಕನಸಿನ ಭಾರತ. ಧನ್ಯವಾದಗಳು ಸಂಪತ್ ಕುಮಾರ್. ಮುಂದಿನ ಸಂಶೋಧನಾ ವಿದ್ಯಾರ್ಥಿ ಮಂಜುನಾಥಯ್ಯ ನಾಗರಾಜಯ್ಯ ಇವರು ತಮ್ಮ ಕನಸಿನ ಭಾರತದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇವತ್ತಿನ ದಿವಸ ನಾವು ನಮ್ಮ ಭಾರತ ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಕಾಲಘಟ್ಟದಲ್ಲಿದ್ದೀವಿ. ಇಂತಹ ಸಂದರ್ಭದಲ್ಲಿ 75 ವರ್ಷಗಳ ಕಾಲ ನಮ್ಮ ಭಾರತ ದೇಶ ಯಾವ ರೀತಿ ನಡೆದು ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ನಾವು ಇವತ್ತಿನ ದಿವಸ ಸ್ವಾತಂತ್ರ್ಯ ಯಾರಿಂದ ಸಿಕ್ತು ಅಂತಂದ್ರೆ, ಗಾಂಧೀಜಿ, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಲಾಲ್ ಬಾಲ್ ಪಾಲ್ ಇರ್ಬೋದು, ಹೀಗೆ ಕೆಲವೇ ಮಹನೀಯರ ಹೆಸರುಗಳನ್ನು ಮಾತ್ರ ಹೇಳ್ತಾ ಇದ್ದೀವಿ. ಆದರೆ ಇದಕ್ಕಿಂತ ಪೂರ್ವದಲ್ಲೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವೇನ್ ಕರಿತೀವಿ, 1857ರಲ್ಲಿ ಅಂದರೆ 90 ವರ್ಷಗಳ ಕಾಲ ಅನೇಕ ಜನರು ಹೋರಾಟ ಮಾಡಿ ಶ್ರಮ ವಹಿಸಿ ತಮ್ಮ ಒಂದು ರಕ್ತ ಬಲಿದಾನಗಳ ಮೂಲಕ ನಮ್ಗೆ ಸ್ವಾತಂತ್ರ್ಯ ಕೊಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರ ಒಂದು ಶ್ರಮ ಏನಿದೆ, ಬಲಿದಾನ ಏನಿದೆ, ಅದನ್ನ ಸಾರ್ಥಕಗೊಳಿಸಿಕೊಳ್ಬೇಕಂತ ಕೆಲಸವನ್ನ ನವ ಭಾರತ ಮಾಡಬೇಕಾದಂತ ತೂರ್ತಿದೆ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕಾಗ್ತಾ ಇದೆ. ಕಾರಣ ಈ 75 ವರ್ಷದಲ್ಲಿ ನಮ್ಮ ಭಾರತವನ್ನ ವಿದೇಶಿಯರು ನೋಡ್ತಾ ಇದ್ದಂತ ರೀತಿ, ಕೇವಲ ಇದು ಬಡತನದಿಂದ ಕೂಡಿದೆ, ನಿರುದ್ಯೋಗಿಗಳಿಂದ ಕೂಡಿದೆ, ಹಾವಾಡಿಗರ ದೇಶ ಅನ್ನುವಂತ ಹೆಸರಿನಿಂದ ಪ್ರತಿ ವರ್ಷ ಕರ್ಕೊಂಡು ಬರೋದನ್ನ ನಾವು ಕಾಣ್ತಾ ಇದ್ವಿ. ಈಗ ಭಾರತ ದೇಶ ಬದಲಾಗಿದೆ, ಆದರೆ ಈಗಲೂ ಸಹ ನಿರುದ್ಯೋಗ ಅನ್ನುವಂಥದ್ದಿದೆ, ಅನೇಕ ಸಮಸ್ಯೆಗಳನ್ನುವಂಥದ್ದು ಭಾರತವನ್ನ ಕಾಡ್ತಾ ಇದೆ. ನಾನು ಮುಖ್ಯವಾಗಿ ನನ್ನ ಕನಸಿನ ಭಾರತವನ್ನ 4 ಅಂಶಗಳ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಹಾಗೂ ಶೈಕ್ಷಣಿಕವಾಗಿ, ಈ 4 ಅಂಶಗಳ ಮೂಲಕ ನನ್ನ ಕನಸಿನ ಭಾರತ ಹೇಗಿರಬೇಕು ಅನ್ನುವಂಥದ್ದನ್ನು ನಾನು ತಿಳಿಸೋದಾದರೆ, ಸಾಮಾಜಿಕವಾಗಿಯೇ ಹೇಳೋದಾದರೆ, ಇವತ್ತಿನ ದಿವಸ ಜಾತಿ ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸನ್ನು ಒಡೆಯೋ ಕೆಲಸ ಮಾಡ್ತಾ ಇದೆ. ಇದನ್ನು ಅನೇಕರು ಬಳಸಿಕೊಳ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಪ್ರತಿಯೊಬ್ಬ ಮನುಷ್ಯನೂ ಸಹ ತನ್ನ ಹೆದರಿಗಿರ್ತಕ್ಕಂಥ ವ್ಯಕ್ತಿಯನ್ನು ಮನುಷ್ಯನಾಗಿ ಕಾಣೋದನ್ನು ಜಾತಿಯ ಹೆಸರಲ್ಲಿ ಕಾಣೋದ್ರ ಬದಲು ಮನುಷ್ಯತ್ವದ ನೆಲೆಯಲ್ಲಿ ಕಂಡಾಗ ಸಮಾಜದ ನಿರ್ಮಾಣ ಅನ್ನುವಂಥದ್ದು ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದಾಗ್ತಾ ಇದೆ. ಪ್ರತಿಯೊಬ್ಬರಲ್ಲಿಯೂ ಸಹ ಭಗವಂತ ಇದ್ದಾನೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ರೆ ಅವಾಗ ನಮ್ಮಲ್ಲಿ ಮನುಷ್ಯತ್ವ ಮೂಡಲಿಕ್ಕೆ ಸಾಧ್ಯ ಇದೆ. ಜಾತಿ ವ್ಯವಸ್ಥೆ ಯಾವ್ದ್ರಿಂದನೋ ನಿರ್ಮಾಣ ಆಗಿರಬಹುದು, ಆದರೆ ಅದನ್ನು ನಿವಾರಣೆ ಆಗಬೇಕಂದ್ರೆ ನಮ್ಮ ಮತಿ ಮೊದಲೇ ಬದಲಾವಣೆ ಆಗಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಆಮೇಲೆ ಧಾರ್ಮಿಕವಾಗಿಯೂ ಸಹ ನೋಡೋದಾದ್ರೆ, ಇವತ್ತಿನ ದಿವಸ ಯುವಕರು ತಮ್ಮ ಮತ ಪಂಥಗಳಿಗಾಗಿ ಹೋರಾಟ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಇವೆಲ್ಲವೂ ಸರಿಯಾಗಬೇಕಂದ್ರೆ ಮತಗಳಿಗಿಂತ ಮತಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಅನ್ನೋದನ್ನ ಯುವಕರು ಗಮನಿಸಬೇಕಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಯುವಕರು ಮುಂದುವರೆದ್ರೆ ನಮ್ಮ ದೇಶ ಅನ್ನುವಂಥದ್ದು ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಕೋಮು ಸೌಹಾರ್ದತೆ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಆಮೇಲೆ ಶಿಕ್ಷಣ ರಂಗ, ಶೈಕ್ಷಣಿಕವಾಗಿ ಕೂಡ ಪ್ರತಿಯೊಬ್ಬರಿಗೂ ಉಚಿತವಾದ ಶಿಕ್ಷಣ ಸಿಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಆಗಬೇಕಾಗಿದೆ. ಕಾರಣ ಇಷ್ಟೇ, ಶಿಕ್ಷಣ ಅನ್ನುವಂಥದ್ದು ಸರಿಯಾಗಿ ಸಿಕ್ಕಲ್ಲಿ ಮಾತ್ರ ಈ ಸಮಾಜ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯವಿದೆ. ಒಂದ್ ಕಡೆ ಹೇಳ್ತಾರೆ, ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಮಿತಿ ಇಲ್ಲದ ಜೀವನ, ಸ್ವೇಚ್ಛಾಚಾರಿತವಾದಂತಹ ಸ್ವಾತಂತ್ರ್ಯ, ಇವೆಲ್ಲವೂ ಕೂಡ ರಾಷ್ಟ್ರಕ್ಕೆ ಘಾತಕಗಳು ಅನ್ನುವಂತಹ ಮಾತನ್ನ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ನೀತಿಯುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟರೆ ಈ ಜಾತಿಯ ವಿಚಾರವಾಗಲಿ ಮತೀಯ ವಿಚಾರವಾಗಲಿ ಮಕ್ಕಳ ತಲೆಗೆ ತುಂಬದೇ ಇದ್ರೆ, ಅವರಿಗೆ ಉತ್ತಮವಾದ ಶಿಕ್ಷಣವನ್ನು ನಾವು ನೀಡಿದಲ್ಲಿ ಉತ್ತಮವಾದ ಸಮಾಜ, ಉತ್ತಮವಾದ ಭಾರತವನ್ನು ನಾವು ಕಟ್ಟಬಹುದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಪ್ರತಿಯೊಬ್ಬರಿಗೂ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದಗಳು ಮಂಜುನಾಥಯ್ಯ ನಾಗರಾಜಯ್ಯ. ಇವರ ಕನಸಿನ ಭಾರತ ಮಾನವೀಯತೆಯ ತಳಪಾಯದಲ್ಲಿ ನಿರ್ಮಾಣವಾಗಿರುತ್ತೆ ಅಂತ ತಿಳಿಸಿದ್ದಾರೆ. ಧನ್ಯವಾದಗಳು. ಈಗ ನಮ್ಮ ಜೊತೆ ಮತ್ತೊಬ್ಬರು ಸಂಶೋಧನಾ ವಿದ್ಯಾರ್ಥಿಯಾದಂತಹ ಕೃಷ್ಣಮೂರ್ತಿ ಅವರು ಇದ್ದಾರೆ. ಇವರ ಕನಸಿನ ಭಾರತ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಇಡೀ ವಿಶ್ವದಾದ್ಯಂತ ಪ್ರತಿಯೊಂದು ದೇಶಗಳು ಸಹ ಅಭಿವೃದ್ಧಿಯತ್ತ ತನ್ನ ಹೆಜ್ಜೆಯನ್ನ ಹಾಕ್ತವೆ. ಈ ಹಿನ್ನೆಲೆಯಲ್ಲಿ ನನ್ನ ದೇಶ ಯಾವ ರೀತಿಯ ಅಭಿವೃದ್ಧಿಯನ್ನ ಕಾಣಬೇಕು ಮತ್ತೆ ಯಾವ ರೀತಿಯಾದ ಸಮಾಜದಲ್ಲಿ ಬದುಕುವಂತಹ ರೀತಿಯನ್ನ ನನ್ನ ಸಮಾಜ ಒಳಗೊಳ್ಳಬೇಕು ಅನ್ನುವಂಥದ್ದು. ನನ್ನ ಭಾರತದ ದೇಶದಲ್ಲಿ ಇಲ್ಲಿಗೆ ನಮಗೆ ಸ್ವತಂತ್ರ ದೊರಕಿ 75 ವರ್ಷಗಳಾಗಿದ್ದಾವೆ. ಈ 75 ವರ್ಷಗಳ ಅವಧಿಯಲ್ಲಿ ನಾವು 1950 ಹಿಂದೀಚೆಗೆ ಹಲವಾರು ಯೋಜನೆಗಳನ್ನು ತಗೊಂಬಂದು ಈ ನಡುವೆ ಹಲವಾರು ಯುದ್ಧಗಳಾಯಿತು, ಆಧುನಿಕತೆಯ ಒಂದು ಪ್ರವೇಶ ಪಡೆಯಿತು. ಇವುಗಳೆಲ್ಲವನ್ನ ನೋಡಿ ಇವತ್ತು ಆಧುನಿಕ ವಿಜ್ಞಾನದ ನೆಲೆಯಲ್ಲಿ ನಮ್ಮ ಭಾರತ ದೇಶ ಮುನ್ನಡೆಯುತ್ತಿದೆ. ಇವನ್ನೆಲ್ಲವನ್ನು ನಾನು ಒಂದಿಷ್ಟು ಓದು ಮತ್ತೆ ಈಗಿನ ಪ್ರಸ್ತುತವಾಗಿ ನೋಡುತ್ತಿರುವ ನೆಲೆಯಲ್ಲಿ ನಾನು ಗಮನಿಸಿದಾಗ ನನ್ನ ದೇಶ ಯಾವುದರಲ್ಲಿ ಮುಂದುವರಿಯಬೇಕು ಅಂತ ನೋಡಿದಾಗ ನಾನು ಮೊದಲು ಒಂದು ರಾಜಕೀಯವಾಗಿ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಉತ್ತಮವಾಗಿ ಆಯ್ಕೆ ಮಾಡಿಕೊಂಡಂತಹ ಶಾಸಕಾಂಗ ಆತ ಆ ಸಭೆಯಲ್ಲಿ ಮಾತನಾಡುವಾಗ ನನ್ನ ದೇಶದ ಕುರಿತು, ನನ್ನ ರಾಜ್ಯದ ಕುರಿತು ವಿಶ್ವಕ್ಕೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಈ ಶಾಸಕಾಂಗದ ಮುಖಾಂತರ ಜನರ ಆದಾಯದಿಂದ ಬಂದಂತಹ ಹಣವನ್ನ ಸಮರ್ಪಕವಾಗಿ ಎಲ್ಲರಿಗೂ ತಲುಪಿಸುವಂತಹ ಕಾರ್ಯ ಆಗಬೇಕಾಗಿದೆ. ಈ ಶಾಸಕಾಂಗ ಸರಿಯಾಗಿದ್ದರೆ ಪ್ರತಿಯೊಬ್ಬರೂ ಸಹ ಸಮರ್ಥವಾಗಿ ಸದೃಢರಾಗಿ ನಮ್ಮ ಭಾರತ ದೇಶದಲ್ಲಿ ಬಾಳ್ಬೇಕಾಗುತ್ತೆ. ಇಂತಹ ಕನಸಿನ ಭಾರತವನ್ನು ನಾನು ಶಾಸಕಾಂಗದ ಮುಖಾಂತರ ಕಾಣಲಿಕ್ಕೆ ಇಷ್ಟಪಡ್ತೇನೆ. ಎರಡನೆಯದಾಗಿ ನನಗೆ ನ್ಯಾಯಾಂಗದ ವ್ಯವಸ್ಥೆ. ನ್ಯಾಯಾಂಗದ ವ್ಯವಸ್ಥೆ ನನ್ನ ಸಮಾಜದಲ್ಲಿ ಇಂದಿನ ಈಗಿರುವಂತಹ ಸಮಾಜದಲ್ಲಿ ಎರಡಕ್ಕೂ ವ್ಯತ್ಯಾಸ ಮಾಡಿ ನೋಡಿದಾದ್ರೆ ಇಂತಹ ನ್ಯಾಯವನ್ನು ದೊರಕಬೇಕಾದ್ರೆ ಶಾಸಕಾಂಗದಲ್ಲಿ ಶಾಸನ ಮಾಡುವಂತಹ ಪ್ರತಿಯೊಂದು ಕಾನೂನು ಕಾಯ್ದೆಗಳನ್ನ ಅದರ ಮುಖಾಂತರ ನ್ಯಾಯವಾದಿಗಳು ಸರಿಯಾದ ನ್ಯಾಯವನ್ನ ನೀಡಬೇಕು. ನನ್ನ ಕನಸಿನ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬನಿಗೂ ಸಹ ಸಮರ್ಪಕವಾದ ನ್ಯಾಯವನ್ನು ದೊರಕಿಸುವಂತಹ ಕೆಲಸವನ್ನ ಮಾಡಿಕೊಡ್ತೀನಿ. ಇವೆಲ್ಲದ ಆಧಾರದ ಮೇಲೆ ಕಾರ್ಯಗತ ಮಾಡುವಂತದ್ದೇ ಕಾರ್ಯಾಂಗ. ಇಂದಿನ ಆಡಳಿತ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಆಡಳಿತದಲ್ಲಿ ಕಾರ್ಯಾಂಗ ವ್ಯವಸ್ಥೆಯು ಸಮರ್ಪಕವಾಗಿರಬೇಕು. ನನ್ನ ಕನಸಿನ ಭಾರತದಲ್ಲಿ ಈ ಪತ್ರಿಕಾಂಗ ಅನ್ನುವಂಥದ್ದು, ಪತ್ರಿಕಾಂಗ ವ್ಯವಸ್ಥೆ ಅನ್ನುವಂಥದ್ದು ಮಾಧ್ಯಮಗಳಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ, ಸರಿಯಾದ ಸುದ್ದಿಯನ್ನ ತಲುಪಿಸುವಂಥದ್ದು, ಜನರಿಗೆ ಒಳ್ಳೆಯ ಅರಿವನ್ನ ಮೂಡಿಸುವಂತಹ ಕಾರ್ಯಗಳನ್ನ ನನ್ನ ಕನಸಿನ ಭಾರತದಲ್ಲಿ ಕಾಣಲಿಕ್ಕೆ ಇಷ್ಟಪಡ್ತೀನಿ. ಇವೆಲ್ಲದರ ಆಚೆಗೂ ನಮ್ಮ ದೇಶ, ನನ್ನ ಕನಸಿನ ಭಾರತದಲ್ಲಿ ಸಮಾನತೆಯನ್ನ ಕಾಣ್ತೀನಿ. ಪ್ರತಿಯೊಬ್ಬ ಜಾತಿ ಅಸಮಾನತೆಯಿಂದ ದೂರ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನನ್ನ ದೇಶದ ಬೆನ್ನೆಲುಬಾದಂತಹ ರೈತನ ಕಣ್ಣೀರನ್ನು ಒಲಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಅವನಿಗೆ ಸಮರ್ಪಕವಾಗಿ ದೇಶದಿಂದ ತಲುಪಿಸಬೇಕಾದಂತಹ ಹಲವಾರು ಯೋಜನೆಗಳನ್ನ ನಾನು ತಲುಪಿಸ್ತೀನಿ. ನನ್ನ ದೇಶದಲ್ಲಿ ಪ್ರತಿಯೊಬ್ಬ ಯೋಧನು ಸಹ ನನ್ನ ದೇಶಕ್ಕೋಸ್ಕರ ಹೋರಾಡಬೇಕು, ಅಂತಹ ಯೋಧನನ್ನ ನಾನು ಹುಟ್ಟಾಕ್ತೀನಿ. ಇಷ್ಟೆಲ್ಲ ಆಧಾರಗಳ ಮೇಲೆ ನನ್ನ ಕನಸಿನ ಭಾರತ, ನನ್ನದೇ ಆದ ಕನಸಿನ ಭಾರತವಾಗಿ ರೂಪುಗೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಕೃಷ್ಣಮೂರ್ತಿಯವರ ಕನಸಿನ ಭಾರತ ಪ್ರಜಾಪ್ರಭುತ್ವದ 4 ಅಂಗಗಳಲ್ಲಿ ಯಾವುದೇ ಲೋಪಗಳಿರಲ್ಲ, ಆ ಲೋಪಗಳನ್ನ ಮೀರಿ ಸಮಾನತೆಯ ಆಶಯದ ಮೇರೆಗೆ ನಡೆಯುವ ಭಾರತವಾಗಿರುತ್ತೆ ಅಂತ ತಿಳಿಸಿದ್ದಾರೆ. ಧನ್ಯವಾದಗಳು. ಮುಂದಿನ ಸಂಶೋಧನಾ ವಿದ್ಯಾರ್ಥಿ ಲೋಕೇಶ್ ಕುಮಾರ್, ಇವರು ಕನಸಿನ ಭಾರತದ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ನಮ್ಮ ದೇಶ ಹಲವಾರು ಜಾತಿ ಧರ್ಮ ಸಂಸ್ಕೃತಿ ಆಚಾರ ವಿಚಾರಗಳಿಂದ ಕೂಡಿದ್ದ ದೇಶ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟ ಮೌಲ್ಯದಾರರು, ಕ್ರಾಂತಿಕಾರಿ ಹೋರಾಟಗಾರರು, ಯುವಕರಿಗೆ ಶಕ್ತಿಶಾಲಿಯಾದವರು ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ನೇತಾಜಿ ಮುಂತಾದ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಪಾತ್ರವಾಗಿ ಅವರ ಜೀವವನ್ನು ತ್ಯಾಗ ಮಾಡಿದ್ದಾರೆ. ನಮ್ಮ ಜನಗಳು ನೋವುಗಳನ್ನು ತೊಡೆದು ಹಾಕಿದವರು, ನನ್ನ ಜನಗಳ ಕಷ್ಟಗಳನ್ನು ಹಿಂಸೆಗಳನ್ನು ತೊಡೆದು ಹಾಕಿದವರು, ತುಳಿತಕ್ಕೆ ಶೋಷಣಕ್ಕೆ ಒಳಗಾದ ವ್ಯಕ್ತಿಗಳಿಗೆ ಧ್ವನಿಯಾಗಿ ನಿಂತವರು ನಮ್ಮ ಹೋರಾಟಗಾರರು. ಈ ಮೂಲಕ ಶಾಂತಿಯ ಕನಸು ಮತ್ತು ಚಿಂತನೆಯ ಕನಸು, ತತ್ವ ಸಿದ್ಧಾಂತದ ಕನಸು ನಮ್ಮ ಭಾರತದಲ್ಲಿ ಉಳಿಯಾಗಿ ಜೀವಂತವಾಗಿ ನಿಂತಿದೆ. ಚಿಕ್ಕ ವಯಸ್ಸಿನಲ್ಲೇ ತನ್ನ ಜೀವನವನ್ನು ದೇಶಕ್ಕಾಗಿ ಮುಡಿಪಾಗಿಟ್ಟ ದೇಶ ಪ್ರೇಮವನ್ನು, ಧೈರ್ಯವನ್ನು ಇಡೀ ಜಗತ್ತು ಮೆಚ್ಚಿದ್ದು ನಮ್ಮ ಭಾರತ ದೇಶ. ಈ ನಮ್ಮ ಭಾರತ ದೇಶದಲ್ಲಿ ಶಾಂತಿ ನೆಲೆಯಾಗಿ ನಿಲ್ಲಬೇಕು, ಧೈರ್ಯ ದೀಪವಾಗಿ ಯುವಕರಿಗೆ ನಿಲ್ಲಬೇಕು. ಅಂಬೇಡ್ಕರ್ ಜ್ಞಾನದ ದೀಪ, ನೇತಾಜಿಯವರ ಕ್ರಾಂತಿಯ ದೀಪ, ಗಾಂಧೀಜಿಯವರ ಶಾಂತಿಯ ದೀಪ, ಭಗತ್ ಸಿಂಗ್ ರವರ ಜೀವ ತ್ಯಾಗದ ದೀಪ, ಇವೆಲ್ಲ ನಮ್ಮ ಯುವಕರಿಗೆ ಶಕ್ತಿಯಾಗಿ ನಿಲ್ಲಬೇಕು. ನಮ್ಮ ಮೇನಾಗಿ ಎರಡು ಹಿನ್ನೆಲೆಯಲ್ಲಿ ನನ್ನ ಕನಸುಗಳನ್ನು ನಾನು ಭಾರತ ದೇಶಕ್ಕೆ ಕೊಡುವ ರೀತಿಯಲ್ಲಿ ಗಾಂಧೀಜಿಯವರ ಗ್ರಾಮಗಳ ಅಭಿವೃದ್ಧಿ ನನ್ನ ಕನಸು. ಯುವಕರು ಒಂದೊಂದು ಗ್ರಾಮದಲ್ಲಿ ವ್ಯಕ್ತಿಯಾಗಿ ಸೇವೆಯನ್ನು ಮಾಡುತ್ತಾ ತೊಡಗಿದರೆ ಎಲ್ಲಾ ದೇಶದಲ್ಲಿ ಸಬಲೀಕರಣ ನಿಲ್ಲುತ್ತದೆ. ಶಕ್ತಿಶಾಲಿ ಯುವಕ ತನ್ನ ಶಿಕ್ಷಣವನ್ನು ಪಡೆದು ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡುತ್ತಾ ಹೋದಾಗ, ಜನರಿಗೆ ಅರಿವನ್ನು ಮೂಡಿಸುತ್ತಾ ಹೋದಾಗ ತನ್ನ ಭಾರತ ದೇಶ ಒಂದು ಸ್ವತಂತ್ರವಾಗಿ ಬಲಿಷ್ಠವಾಗಿ ನಿಲ್ಲುವುದು. ಆದರೆ ನಮ್ಮ ದೇಶದ ಕನಸು ಯಾವುದೇ ಜಾತಿ ಧರ್ಮವಿಲ್ಲದೆ ಒಗ್ಗೂಡಿ ಭಾರತ ದೇಶವೆಂದು ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಒಂದು ಪ್ರಬುದ್ಧಿಯಾಗಿ ನಿಲ್ಲಬೇಕು. ನಮ್ಮಲ್ಲಿ ಸಾಕಷ್ಟು ಉಡುಗೆ ತೊಡುಗೆಗಳು ಆಚಾರ ವಿಚಾರಗಳು ನಮ್ಮಲ್ಲಿದೆ. ಅದನ್ನು ನಾವು ಸಂಶೋಧನಾ ವಿದ್ಯಾರ್ಥಿಗಳಾಗಿ ಹೊಸ ಹೊಸ ವಿಚಾರಗಳನ್ನು ನಮ್ಮ ಸಂಶೋಧನದಲ್ಲಿ ತೊಡಗಿದರೆ ದೇಶದಲ್ಲಿ ಅತ್ಯುತ್ತಮ ಮೂಲದ ನಮ್ಮ ದೇಶದ ಕನಸನ್ನು ನಾವು ಕಾಣಲು ಬದ್ಧರಾಗಿರುತ್ತೇವೆ. ನಮ್ಮ ದೇಶದಲ್ಲಿ ರೈತ ಮತ್ತು ಯೋಧ ನಮ್ಮ ದೇಶದ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವರಿಗೆ ನಾವು ಯುವಕರು ಎಲ್ಲರೂ ಸೇರಿ ಅವರಿಗೆ ದೊರಕಬೇಕಾದ ಸವಲತ್ತುಗಳನ್ನು ನೀಡಿ, ಯೋಧರಿಗೆ ಬೇಕಾದ ಸವಲತ್ತುಗಳನ್ನು ನೀಡಿ ಮತ್ತು ರೈತರಿಗೆ ಬೇಕಾದ ಸರ್ಕಾರದ ಸವಲತ್ತುಗಳನ್ನು ನೀಡಿ, ರಸಗೊಬ್ಬರಗಳನ್ನು ನೀಡಿ ಇಡೀ ದೇಶವನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂಬುದು ನನ್ನ ಈಗಿನ ಭಾರತದ ಕನಸು ನನ್ನದಾಗಿದೆ. ಧನ್ಯವಾದಗಳು. ಲೋಕೇಶ್ ಕುಮಾರ್ ಅವರ ಕನಸಿನ ಭಾರತದಲ್ಲಿ ರೈತರು ಮತ್ತು ಯೋಧರು ಪ್ರಮುಖರಾಗಿರ್ತಾರೆ, ಅಲ್ಲದೆ ಅಲ್ಲಿ ಸಮಾನತೆ ಇರುತ್ತೆ ಅಂತಾನು ಕೂಡ ಹೇಳಿದ್ದಾರೆ, ಹಾಗೂ ಶಿಕ್ಷಣಕ್ಕೂ ಕೂಡ ಒತ್ತನ್ನು ಕೊಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ, ಹಾಗೆ ದಾರ್ಶನಿಕರ ದಾರಿಯಲ್ಲಿ ಸಾಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಇದು ಲೋಕೇಶ್ ಅವರ ಕನಸಿನ ಭಾರತ. ಈ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡಂತಹ ಲೋಕೇಶ್ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ನೀಲ್ಕಂಠ ಬಾಳೆಹೊನ್ನೂರು. ನನ್ನ ಕನಸಿನ ಭಾರತ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಸ್ತ್ರೀಯರಿಗೆ ರಕ್ಷಣೆ ಇರುತ್ತೆ. ನನ್ನ ಕನಸಿನ ಭಾರತದಲ್ಲಿ ಸ್ತ್ರೀಯರಿಗೆ ಇವತ್ತು ರಕ್ಷಣೆ ಅನ್ನುವಂಥದ್ದು ಮರೀಚಿಕೆ ಆಗ್ಬಿಟ್ಟಿದೆ. ಸ್ತ್ರೀಯರ ಮೇಲೆ ನಿರಂತರವಾದಂತಹ ಅತ್ಯಾಚಾರಗಳು ನಡೀತಾನೆ ಇದೆ. ಆದ್ರೆ ನನ್ನ ಕನಸಿನ ಭಾರತದಲ್ಲಿ ಬಟ್ಟೆಯನ್ನ ನೋಡಿ ಹೆಣ್ಣು ಮಕ್ಕಳ ಗೌರವವನ್ನು ಅಳೆಯುವಂತದ್ದಿರಲ್ಲ. ನನ್ನ ಕನಸಿನ ಭಾರತದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಮುಖ್ಯ ಒತ್ತನ್ನು ಕೊಡ್ತೀನಿ. ಹಾಗೆ ಶಿಕ್ಷಣವೂ ಕೂಡ ಇವತ್ತು ಎಲ್ಲರಿಗೂ ಕೂಡ ಶಿಕ್ಷಣ ಸಿಗುತ್ತಿದೆ ಅಂತ ನಾವು ನಂಬಿಕೊಂಡಿದ್ದೀವಿ. ಆದರೂ ಕೂಡ ಇವತ್ತಿನ ಅದೆಷ್ಟೋ ಮನೆಗಳಲ್ಲಿ ಅದೆಷ್ಟೋ ಹಳ್ಳಿಗಳಲ್ಲಿ ಇವತ್ತು ಶಿಕ್ಷಣ ಅನ್ನುವಂಥದ್ದು ನಿಜಕ್ಕೂ ಕೂಡ ಮರೀಚಿಕೆ ಆಗ್ಬಿಟ್ಟಿದೆ. ಇವತ್ತು ಕೂಡ ಜೀತ ಪದ್ಧತಿ ಜೀವಂತವಾಗಿದೆ. ಇದೆಲ್ಲವನ್ನ ತೊಡೆದು ಹಾಕುವಂತದ್ದೇ ನನ್ನ ಕನಸಿನ ಭಾರತ. ಹಾಗೆ ಬರೀ ಆಶ್ವಾಸನೆಯನ್ನ ಮಾತ್ರ ಕೊಡುವುದಲ್ಲ, ಕೆಲಸವನ್ನ ಮಾಡಬೇಕು. ರಾಜಕಾರಣಿಗಳು ಸ್ಥಳಕ್ಕೆ ಬಂದು ಕೆಲಸ ಮಾಡುವಂತಹ ವೈಖರಿ ನನ್ನ ಕನಸಿನ ಭಾರತದಲ್ಲಿ ಇರುತ್ತೆ ಅನ್ನುವಂಥದ್ದು ಪ್ರಮುಖವಾಗಿ ಹೇಳ್ತೀನಿ. ಅಲ್ಲದೇನೆ ಶಿಕ್ಷಣದಲ್ಲೂ ಕೂಡ ಕೆಲವೊಂದು ಮಾರ್ಪಾಡಾಗುತ್ತೆ. ಇವತ್ತು ನಾವು ಶಿಕ್ಷಣವನ್ನ ಪಡ್ಕೊಳ್ತಿದ್ದೀವಿ, ಆದ್ರೆ ನಾವು ಪಡ್ಕೊಳ್ತಿರುವಂತಹ ಶಿಕ್ಷಣದ ಆಧಾರದ ಮೇಲೆ ನಮ್ಮ ವೃತ್ತಿ ಇದೆಯಾ ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ಇಲ್ಲ. ಮುಂದಿನ ನನ್ನ ಕನಸಿನ ಭಾರತದಲ್ಲಿ ನಾವು ಯಾವ ಶಿಕ್ಷಣವನ್ನ ಪಡಿತೀವಿ ಅದು ಮೌಲ್ಯಾಧಾರಿತ ಶಿಕ್ಷಣವಾಗಿರುತ್ತೆ, ಅಲ್ಲದೇ ವೃತ್ತಿಪರತೆಯನ್ನ ಪಡೆದುಕೊಂಡಿರುತ್ತೆ ಅನ್ನುವಂಥದ್ದು. ಹಾಗೆ ನೈತಿಕತೆಯೊಂದಿಗೆ ನಡೆಯುವಂತಹ ಭಾರತ ನನ್ನದಾಗಿರುತ್ತೆ. ಇವತ್ತು ನೋಡ್ತಾ ಇರಬಹುದು ಯುವಜನತೆ ಯಾವ ರೀತಿ ದಾರಿ ತಪ್ಪಿದ್ದಾರೆ ಅನ್ನುವಂಥದ್ದು. ಮೊದಲು ಅಂತ ನಾನು ಮಾಡುವಂತಹ ಕೆಲಸದಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನ ಕೊಟ್ಟರೆ ಯುವಜನತೆ ತನ್ನಿಂದ ತಾನೇ ಬದಲಾಗ್ತಾರೆ. ನನ್ನ ಕನಸಿನ ಭಾರತದಲ್ಲಿ ಮದ್ಯ ವ್ಯಸನವು ಸಂಪೂರ್ಣವಾಗಿ ನಿಂತಿರುತ್ತೆ, ಅದು ಎಲ್ಲದರ ಮುಕ್ತವಾಗಿರುತ್ತೆ ನನ್ನ ಕನಸಿನ ಭಾರತ ಅನ್ನುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದು, ನನ್ನ ಕನಸಿನ ಭಾರತ ದಾರ್ಶನಿಕರ ದಾರಿಯಲ್ಲಿರುತ್ತೆ, ನೈತಿಕ ಶಿಕ್ಷಣದಲ್ಲಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮೌಲ್ಯಗಳನ್ನು ಪಡೆದುಕೊಂಡಿರ್ತಾನೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನ ಅವಕಾಶಗಳಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ವ್ಯಕ್ತಿಯನ್ನಾಗಿ ನೋಡ್ತಾನೆ, ಆತನನ್ನ ಮಾನವೀಯ ದೃಷ್ಟಿಯಲ್ಲಿ ನೋಡ್ತಾನೆ, ಮೃಗಗಳಾಗಿ ನೋಡಲ್ಲ ಅನ್ನುವಂಥ